ಬೇರೆ ಯಾರೋ ಮತ್ತೆ ಇದ್ದಾರ ಕಡಲೆ ಕಳೆವು ಕಬ್ಬಿನ ಕಳೆವು ಮತ್ತೆ ಕೆಸರು ಗದ್ದೆ ಕಳೆವು ಅಂತ ಕೋಕು ಮತ್ತೆ ಅವ್ರು ಅಲ್ಲಿ ಆಟದವ್ರು ಎಲ್ಲಿ ಬಿಡ್ತಾರ ಅಲ್ಲಿ ಅಲ್ಲಿ ಹೋಗ್ತೀರಿ. ಈಗ ಇಲ್ಲಿ ಇಂತಲ್ಲಿ ಕೆಲಸ ಐತಿ ಅಂತ ಹೇಳಿ ಕರ್ಕೊಂಡು ಹೋಗೋರು ಯಾರು? ಅವರೇ ನಮಗ್ ಕೆಲ್ಸ ಕೊಡೋದು ಮತ್ತೆ ಅವರೇ ಇಂತಲ್ಲಿಗೆ ಹೋಗುವ ಇಂಥದೈತೆ ಅಂತ ಅಲ್ಲಿ ಕರ್ಕೊಂಡ್ ಅದ್ರ ಬಿಡ್ತಾರ ಅವ್ರದ ತಾತಂದ್ರೆ ಇನ್ನೊಂದು ಹೊಲ್ದಕ್ಕೆ ಮತ್ತೆ. ಈಗ ಕೂಲಿ ಕೊಡೋ ಜವಾಬ್ದಾರಿ ಹೊಲದ ಮಾಲೀಕಿಂದ ಆಟೋದಾತಂದ ಓಟ ತೀಸ್ಕೊಂಬಂದ್ ನಮಗ್ ವಾರಕ್ಕೆ ಕೊಟ್ಬಿಡ್ತಾರ ವಾರಕ್ಕೊಂತಾಳು. ಈಗ ನಿಮ್ಮನ್ನ ಅವ್ರು ಕರ್ಕೊಂಡು ಹೋಗ್ತಾರಲ್ವಾ ಆಟೋ ಚಾರ್ಜ್ ನೀವು ಕೊಡ್ತೀರಾ? ಇಲ್ಲ ತಮ್ದು ಅವ್ರ ಹೊಲ್ದವ್ರು ಕೊಡ್ತಾರೆ ಹೊಲ್ದವ್ರು ಕೊಡ್ತಾರೆ ಆತ ಆಟ ಎಷ್ಟಂತ ದೂರದ ಹೊಲ್ಗಳಿಗೆ 700 ಮತ್ತೆ ಶನಿಲಿದ್ದ ಹೊಲ್ಗಳಿಗೆ 500 ಮಾತಾಡ್ಕೊಂತಾರ ಅವ್ರ ಆಗ ಕರ್ಕೊಂಡು ಹೋಗಕ್ಕೆ ಕರ್ಕೊಂಬರಕ್ಕ. ಕೂಲಿ ನಿಮ್ದ್ರಲ್ಲಿ ಏನಾದ್ರು ಕಟ್ ಮಾಡ್ತಾರ ಅಷ್ಟೇ ಕೊಡ್ತಾರ? ಏನೇನು ಕಟ್ ಮಾಡಕ್ಕಲ್ಲ ಪಾಪ ಅವ್ರು ಕಟ್ ಮಾಡಕ್ಕಲ್ರಿ ನಮ್ಗೆ ಕಟ್ ಮಾಡೋದಲ್ಲ ಅವ್ರು ಹೊಲ್ದವ್ರು ಎಷ್ಟು ಕೊಡ್ತಾರೆ ಅಷ್ಟು ಕೂಲಿ ಕೊಡ್ತಾರೆ. ಹೊಲ್ದವ್ರು ಅಷ್ಟು ಕೂಲಿ ಅವ್ರು ಲೆಕ್ಕ ಮಾಡ್ಕೊಂಡ್ಬಿಡ್ತೀವಿ ಲೀಸ್ ಹಾಳಾಗ್ಯಾವಲ್ಲ ಅಂತ. ಅಲ್ಲ ನಿಮಗೆ ಕೊಡೋ ಕೂಲಿಯಲ್ಲಿ ಏನಾದ್ರು ಕಟ್ ಮಾಡ್ತಾರ? ಇಲ್ಲ ಕಟ್ ಮಾಡೋದಲ್ಲ ನಮಗ್ ಕಟ್ ಮಾಡೋದಲ್ಲ ಅವ್ರು ನಮ್ ಕೂಲಿ 100 ಕೂಲಿ ಬರ್ತಾರೆ 100 ಕೂಲಿ ದಿನ ಸಂಜೆ ಕೊಡ್ತಾರ ವಾರಕ್ಕೊಂದ್ಸಲ ಕೊಡ್ತಾರ? ವಾರಕ್ಕೊಂದ್ಸಲ. ಯಾವಾರ ಬಟವಾಡೆ ಮಾಡೋದು? ಸೋಮವಾರ. ಸೋಮವಾರ ಬಟವಾಡೆ ಮಾಡ್ತಾರೆ? ಸೋಮವಾರ. ಇಲ್ಲಿಗೆ ಬಂದ್ ಮಾಡ್ತಾರ? ಮತ್ತೆ ಆಟದಾಗ ಇರ್ತವಲ್ಲ ಅಲ್ಲೇ ಕೊಟ್ಬಿಡ. ಸೋಮವಾರ ಸಾಮಾನ್ಯವಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತಾರ ರೈತರು? ಹೋಗು ಮತ್ತೆ ಒಂದೊಂದೇನು ಇಲ್ಲದ್ರ ಬಿಟ್ಬಿಟ್ರೆ ಮತ್ತೆ ತಾನು ಓದರ್ ಕೈಯ ಕೊಟ್ಬಿಡ್ರು ಯಾರನ್ನ ಮತ್ತೆ ಇದ್ದಾರ ಹೋಗೋದು ನಮ್ಮಂತಾರ ಯಾರ ಹಂಗ ಕೊಟ್ಟಾರ ಇದ್ದಾರ ಕೈಯ ಕೊಟ್ಟು ಕಳ್ಸಿಬಿಡ್ತಾರ. ಸಾಮಾನ್ಯವಾಗಿ ರೈತರು ಸೋಮವಾರ ದಿನ ಕೆಲ್ಸಕ್ಕೆ ಹೋಗಲ್ಲ ಅಂತ ಎಲ್ಲ ಹೋಗ್ತೀವಿ ನಾವು. ಈಗ ಹೋಗ್ತೀರಿ? ಈಗ ಹೋಗ್ತು. ನಿಮ್ಮ ಸ್ವಂತ ಹೊಲ ಇದ್ದಾಗ ಸ್ವಂತ ರಾಜ ಮಾಡ್ಕೊಂಡು ಮನೆ ಕುಟ್ಟೋದು ಬೀಸೋದು ಕಾರ್ ಪುಡಿಯಲ್ಲಿ ಅದೇ ಇದೆಲ್ಲ ಅಂತ ಮಾಡ್ಕೊಂತಿದ್ವಿ ನಾವು ಅವಾಗ. ಅವಾಗ ಈಗ ಕೂಲಿ ಕೆಲಸ ಆಗಿರೋದ್ರಿಂದ ಅನಿವಾರ್ಯವಾಗಿ ಹೋಗ್ಬೇಕು. ಈಗ ಕೂಲಿ ಕೆಲ್ಸಕ್ಕೆ ಮತ್ತೆ ಸುಮ್ನೆ ಹೋಗೋದು ಬರೋದು ಮತ್ತೆ ಹಂಗ ಓಡಾಡಿ ಸೇತ ಹೋಗ್ತಾರ. ಈಗ ನಿಮಗೆ ವಾರಕ್ಕೆ ಎಷ್ಟು ಸಿಗುತ್ತೆ ನಿಮ್ ಕೈಗೆ? ಈಗ 150 ರೂಪಾಯಿ ದಿನ ಪಕ್ಕ ಆಗುತ್ತಾ? ಪಕ್ಕ 150 ರೂಪಾಯಿ. ಇನ್ನ ಸ್ವಚ್ಛ ಸರ್ ಇದಾರಲ್ಲ ಅವ್ರಿಗೆ ಜಾಸ್ತಿ ಬರ್ತೈತಿ. ವಾರ 1,000 ದುಡಿತೀರಿ? 8 ದಿನ ಹೋದ್ರ 1,000 ರೂಪಾಯಿ ಆಕೈತಿ. 1,000 ರೂಪಾಯಿ ಆಗುತ್ತೆ. ತಿಂಗಳಿಗೆ ಒಂದು 4,000-5,000 ಆಗುತ್ತಾ? ಆಗ್ತೈತ್ರಿ. ಮತ್ತೆ ಹೋದಾರ್ದು ನಾವೇನ್ ಮತ್ತೆ ಒಂದಿನ ಹೋಗೋದು ಒಂದಿನ ಬಿಡೋದು ರೋಸಿಗೆ ಅಂತ ಮತ್ತೆ ತೀರ ನಮಗೆ ರೋಸಿಗೆ ಬರ್ತೈತಿ ಅಲ್ಲಿ ಎಟ ನಮ್ ಖರ್ಚಿನ ಪೂರ್ತಿ ಆಗ್ಲಂಬದು ಹೋಗೋದು. ಈಗ ದಾಳಿಂಬೆ ತೋಟದಲ್ಲಿ ಕೆಲಸ ಮಾಡ್ತೀರಿ, ಭತ್ತದಲ್ಲಿ ಸಸಿ ನಾಟಿ ಮಾಡೋದು ಹಿಡಿತೀರೇನಾ? ನಾವು ಹೋಗಕ್ಕಲ್ಲ, ಇನ್ನು ಹೋಗಾರ ಮಂದಿ ಹೋಗಾರ. ನೀವು ಕಳೆ ತೆಗೆದ ಅಷ್ಟೇ ಕೆಲಸ? ನಾವು ದಾಳಿಂಬ್ರೆ ಗಿಡದಾಗ ಕಳೆ ತೆಗೆದು ಚಿಗುರು ಹಿಂಗ ಹರಿತೀವಿ ಆ ಚಿಗುರು ಹೊಂಟಿರ್ತೈತಿ ಅಲ್ಲ ಅದು ಆ ಚಿಗುರು ಹರಿಸಿ ಬಿಡ್ತಾರ ಅವ್ರು ಆ ಚಿಗುರು ಓಟ ಹರಿಬೇಕು ಹಂಗ. ಆ ಚಿಗುರು ಹರಿದ್ಮೇಲೆ ಮತ್ತೆ ಹೂವು ಕುಂದಿರ್ತೈತೆ, ಅದು ಸ್ವಲ್ಪ ಕುಂತಿದ್ರೆ ಅವರು ಒಂದು ಎಣ್ಣೆ ಹೊಡೆದು ಬಿಡ್ತಾರೆ ಮತ್ತೆ ಅವಾಗ ಮತ್ತೆ ಆ ಹೂವು ಒಂದೊಂದು ಕುಂತಾವ ಅಂದ್ರೆ ಅರಿಸಿಬಿಡ್ತಾರೆ ಮತ್ತೆ ಹೂವು ಕೂಡ ಅರಿಸ್ತಾರೆ. ಬೇಸ್ ಕುಂತ ಮೇಲೆ ಬಿಡ್ತಾರೆ ಅವ್ರು. ಸೊ ಹಂಗಾಗಿ ಈಗ ಹಗರಿಬೊಮ್ಮನಹಳ್ಳಿ ಸುತ್ತಮುತ್ತಲು ದಾಳಿಂಬೆ ತೋಟಗಳು ಆಗಿರೋದ್ರಿಂದ ನಿಮ್ಗೆಲ್ಲ ಸ್ವಲ್ಪ ಜೀವನಕ್ಕೆ ಆಧಾರ ಆಗೈತಿ ಇವಾಗ ನಮ್ಗೆ. ಖರೆಗಂದ್ರೆ ನಾವು ಇಲ್ಲಿ ಇರ್ತಿದ್ದಿಲ್ರಿ ಬದುಕು ನಮ್ಮ ಊರಾಗ ಯಾವ ಬದುಕೈತಿ ಇಲ್ಲಿ ಓಸು ಹೋಗ್ಯ ಹೊಲ್ಗಳು ಓಸು ಯಾವ ಬದುಕೈತಿ ಇಲ್ಲಿ ಅವ್ರು ಇದ್ದಾರಿದ್ದಾರೆ. ಹೊಳೆ ಸಾಲ ಎಲ್ಲ ಇತ್ತಲ್ಲ, ಹೊಳೆ ಸಾಲ ಇದಾವ ಮತ್ತೆ ಸಸ್ಯಕ್ಕೆ ಹೋಗಾರ ಮಂದಿ ಹೋಗಾರ ಸಸ್ಯಕ್ಕೆ ಹೋಗಾರ. ನಮ್ ಕೈಲಿ ಆಗೋದಲ್ಲ, ನಾವು ಹೋಗೋದಲ್ಲ ಸಸ್ಯಕ್ಕ. 70 ವರ್ಷ ಅಂತಿದ್ದಿ, ಈಗ ನೀನ್ ಕೂಲಿ ಮಾಡಕ್ ಹೋದ್ರೆ ಅವ್ರು ಏನ್ ಕೆಲ್ಸ ಮಾಡ್ತೀನಿ ಅಂತ ಹಂಗೇನಾರ ಅಂತಾರ? ಅಯ್ಯೋ, ಒಂದಿನ ಆಟದ ತಂದಿದ್ದ ಇನ್ನೊಬ್ರಿಗೆ ಹೇಳಿದ್ ಅಯ್ಯಮ್ಮನ್ ಬ್ಯಾಡ ಅಂದ್ಬಿಡ್ರಮ್ಮ ನೆಕೆತೇನೆ ಮುರಿಬೇಕ ಅಂದ್ರ ಆಕೆ ಅಂದ್ಬಿಟ್ಲು ಯಪ್ಪ ನಮ್ಮನ್ ಏನ್ ಅಡ್ಡ ಐತಿ ಬಾರ ಅಜ್ಜಟ್ ನೀನ್ ಬದುಕ್ ಮಾಡ್ತೇನಲ್ಲ ಇಲ್ಲೊಬ್ಬಕ್ಕೆ. ನಿಂಗಮ್ಮ ಕೆಲ್ಸ ಮಾಡಿದ್ರೆ ಗಟ್ಟಿ ಗಟ್ಟಿ ಅವಸ ಮಂದಾಗ ನಾನೇ ಗಟ್ಟಿ. ನೀವೇ ಗಟ್ಟಿ? ನಾನೇ ಗಟ್ಟಿ. ಅವಸ ಮಂದಾಗ ಮುಂದಾಗ ತಾಡಾದ್ರೆ ನನ್ನ ಕೊಂಡು ಬಿಡ್ತಾರ ಹಂಗ. ಹರಿಯದಾರ್ಗಿಂತ ನೀನೇ ಗಟ್ಟಿ? ಗಟ್ಟಿ. ನಾನು ಸಸ್ತ್ರ ನಾ ಈ ಕೆದಕ್ ಬರ್ತಾಳೆ ನಮ್ಮಿಂದ ಅಂತಾರ. ನೀ ಸಸ್ತ್ರು ಅತ್ತೆ ಸಸ್ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ? ಎಲ್ಲರೂ ಒಟ್ಟಿಗೆ ಹೋಗ್ತಾರ. ಇಬ್ರು ಸಸ್ತ್ರ ಬರ್ತಾರ ಮತ್ತೆ ನಾನೊಬ್ಬಕ್ಕೆ ಹೋಗ್ತೀನಿ. ಒಬ್ಬ ಸಸಿ ಮನ್ಯಾಗ ಒಬ್ಬ ಸಸಿ ಬ್ಯಾರೆ ಬ್ಯಾರೆ ಹೋಗಾಳಕ್ಕೆ ದೊಡ್ಡಕ್ಕೆ. ಅದಕ್ಕೆ ಹೋಗ್ತಾರೇನ್ರ ಅವ್ರು ಏನ್ ತರಿಸಿ ಊರಾಗ ಸಿಕ್ಕಲ್ಲಿ ಊರಾಗ ಅಡವಾಗ ಸಿಕ್ಕ ಅಡವಾಗ ಎಲ್ಲಿಗೆ ಬೇಕ ಅಲ್ಲಿಗೆ ಹೋಗ್ತಾರ. ಬಹಳ ಕಷ್ಟ ಐತೆ ಜೀವನ. ಜೀವನದಾಗ ಕಷ್ಟ ಐತೆ ಮತ್ತೆ ಇವಾಗ. ಹೊಲ ಇತ್ತು ಅಂದ್ರೆ ಒಂದಿಷ್ಟು ಏನೋ ಆಸರೆ ಆಗಿತ್ತು, ಆಸರೆ ಆಗ್ತಿತ್ತು. ಮೊಮ್ಮಕ್ಕಳ ಶಿಕ್ಷಣ ಶಾಲೆ ಅದು ಇದು ಎಲ್ಲ ಹೆಂಗೆ? ಶಾಲೆಗೆ ಇವಾಗ ಕಳಿಸ್ತಾವಲ್ರಿ ಇಬ್ರು ಇದಾರ ಒಬ್ಬತ್ತಗ, ಒಂದು ಹೆಣ್ಣು ಹೊಂದ್ಕೊಂಡ ಅತ್ತ. ಇವಾಗ ಎಸ್ ಎಲ್ ಸಿ ಓದಿಸಿ, ಎಸ್ ಎಲ್ ಸಿ ಮೇಲೆ ಎರಡು ಓದಿಸಿ ಬಿಟ್ಬಿಟ್ಟನು ಒಬ್ಬತ್ತ ನಡುಲತ್ತ. ದೊಡ್ಡತ್ತನು ಆಲೆ ಮೂವರು ಹೆಣ್ಮಕ್ಳು ಹೋಗ್ಬಿಟ್ಟಾರ ಗಂಡನ ಮನೆಗೆ. ಒಬ್ಬತ್ತು ಈಗ ಬಾತ ಬತ್ತ ಲಾರಿ ಕೆಲ್ಸಕ್ಕೆ ಹೋಗನ್ ಗಂಡ ಮಗ. ಒಬ್ಬಕ್ಕೆ ಹೆಣ್ಮಗ್ಳು ಇರೋದು ಇನ್ನು ಒಬ್ಬತ್ತಗ. ಆಕೆ ಈಗ ಓದ್ತಾಳೆ ಎಸ್ ಎಲ್ ಸಿ ಓದ್ತಾಳೆ. ಮತ್ತಿನ್ನು ಒಬ್ಬತ್ತಗ ಮೂವರು ಇದಾರ, ಒಬ್ಬತ್ತು ಗಂಡ ಮಗ, ಇಬ್ರು ಹೆಣ್ಮಕ್ಳು. ನೀವು ಕಳೆ ತೆಗಿತೀರ ಹೋಗ್ತಿರಲ್ವಾ, ಎಂತ ಹುಲ್ಲು ಹೆಚ್ಚು ಬೆಳಿತೈತಿ ಆ ಭಾಗದಲ್ಲೆಲ್ಲ? ಅದು ದಾಳಂಬ್ರಕ್ಕಂತ ಬರೀ ಜೇಕು, ಇದು ಅಂಟ್ರಿಕೆ ಹುಲ್ಲು, ಅಂಟ್ರಿಕೆ ಅವಾಗ ಜಾಸ್ತಿ ಇರ್ತಾವ. ಅವಾಗ ನೀವು ಮೊದ್ಲು ನೋಡಿದ ಕಾಲಕ್ಕೂ ಮೊದ್ಲು ನೋಡಿದ ಕಾಲಕ್ಕೂ ಕಳೆವನಲ್ಲಿ ಎಷ್ಟು ನಮೂನಿ ಇದೆ, ಎಷ್ಟು ನಮೂನಿ ಹುಲ್ಲು ಬೆಳಿತೈತಿ? ಅಯ್ಯೋ ಅವು ಓಸ್ ಎಲ್ಲ ಹುಟ್ಟತಾವ, ಒಟ್ಟು ಸೊಪ್ಪು ಸೇದೆ ಎಲ್ಲದು ಹುಟ್ಟತೈತ್ರಿ, ಎಲ್ಲ ಕಳೆ ಎಲ್ಲದು ಹುಟ್ಟತೈತಿ, ಎಲ್ಲ ಹುಲ್ಲು. ನೀವ್ ಏನೇನು ಕರಿತಿದ್ರೆ ಅವಕ್ಕೆ? ಮತ್ತೆ ಕಾರ್ತಾನೆ ಅಂತಿದ್ವಿ, ಎತ್ನಕೊಂಡು ನುಲ್ಲು ಅಂತಿದ್ವಿ, ಜಿಗಳೆ ಅಂತಿದ್ವಿ. ಮತ್ತಿನ್ನು ಎರಡು ಯಾವ್ದ್ರ ಬರುವಲ್ವ ಆಗ್ಲಾಗ್ತಲ್ಲ, ಅವಾಗ ಓಟು ಹೊಲ್ದಾಗ ನೆಪ್ಪಿಟ್ಕೊಂಡಿರ್ತಿದ್ವಿ ನಾವು ಅಂತಿದ್ವಿ. ಈಗ ಅಷ್ಟು ನಮೂನಿ ಹುಲ್ಲು ಬೆಳಿತದೆಯಾ? ಬೆಳಿತೈತಿ, ಈಗ ಕೂಡ ಹಂಗೈತ್ರಿ, ಬೆಳಿತಾವ ಒಂದೊಂದು ಹೊಲ್ದಾಗ ಬೆಳೆದಿರ್ತೈತಿ. ಅದ್ರಾಗಂತ ಅಷ್ಟು ನಮೂನಿ ಬೆಳೆದಲ್ಲ, ಇವ್ ಕಳಕ್ ಪಳಕ್ ಹೋಗ್ಕೋಲ್ ಕಬ್ಬಿನಕ್ಕ ಅದಕ್ಕೆ ಇರ್ತೈತಿ. ಹೆಚ್ಚು ಹುಲ್ಲು ಬೆಳೆಯೋದ್ರಿಂದ ಏನಾಗುತ್ತೆ ಬೆಳಗ್ಗೆ? ಎಲ್ಲದು ಬೇಸರ್ತೈತಿ, ತೆಗ್ದು ಬಿಡ್ತಾರಲ್ಲ. ಮತ್ತೆ ಕೊಡ್ತೈತಿ ತೊಂದ್ರೆ, ಅದನ್ನ ಬಿಟ್ರೆ ತೊಂದ್ರೆ ಕೊಡ್ತೈತಿ. ಮತ್ತೆ ಯಾವಾಗ ಒಂದ್ ತಾಟಗ ಇಷ್ಟ ಆಗೈತಿ ಅಂದ್ರೆ ತೆಗಿಸ್ಬಿಡ್ತಾರ, ಒಂದೊಂದ್ ತಲ್ಲಿ ಇಟ್ಟಿರ್ತೈತಿ. ಈಗೆಲ್ಲ ಕಳೆನಾಶಕ್ಕೆಲ್ಲ ಹಾಕ್ತಾರಲ್ಲ, ಕಳೆನಾಶನ ಹೊಡಿತಾರ, ಹೊಡ್ಯಾರ ಫಸ್ಟ್ ಹಿಂದಗಡೆ ಬಗ್ಗದಲ್ಲ, ಫಸ್ಟ್ ಹೊಡೆದು ಬಿಡ್ತಾರ. ಅದಕ್ಕೆ ನಿಯಂತ್ರಣ ಆಗಲ್ಲ, ಆಗೋದಲ್ಲ. ಅದು ಬಾಡಿಕೆ ಅಂತೈತಿ, ಇದ್ರಾಗ ಇದ್ರಾಗ ಕೂಡ ಹೊಡಿತಾರ ದಾಳಂಬ್ರ ಕೂಡ ಬಾಡಿಕೆ ನಿಂತ. ಅದಕ್ಕೆ ಬಡ್ಡಿ ಹೊಡೆದ್ರ ಅದಕ್ಕೆ ಗಿಡ ಬಡಿತೈತಿ ಅಂತಂದು ಆ ಬಡ್ಡೆ ತೆಗ್ದೈತಿರ್ಬೇಕು. ಒಬ್ಬೆನ ನಾವು ಮಾತ್ರ ನೀವು ಕೈ ಮುಟ್ಟಿ ನಾವು ತೆಗಿಬೇಕು, ಒಬ್ಬೆ ಈ ಕಡೆಗೆ ಒಬ್ರು ಈ ಕಡೆಗೆ ಒಬ್ರು ನಾವು ತಕ್ಕೊಂಡು ಹೋಗ್ಬೇಕು. ಅದನ್ನ ಅದು ಕೊಡೋದಲ್ಲ ಎಣ್ಣೆನ, ಅವ್ರ ಗಿಡಕ್ಕೆ ಬಡಿತೈತಿ ಅಂತ. 70 ವರ್ಷ ಆದ್ರೂ ಗಟ್ಟಿಯಾಗಿ ಕೆಲಸ ಮಾಡ್ತೀರಿ, ನಿಮ್ಮ ಊಟ ಉಪಚಾರ ಎಲ್ಲ ಹೆಂಗಿದೆ ಮನೇಲಿ, ಏನೇನು ತಿಂದ್ರಿ ನೀವು, ಏನ್ ತಿಂದ್ ಗಟ್ಟಿಯಾಗಿರಿ? ನಾವು ಅವಾಗ ತಿಂದಿರೋದು ಹೇಳಿದ್ರೆ ಪರಮಾತ್ಮ ಗೊತ್ತ್ರಿ. ಏನ್ ತಿಂದ್ರಿ ಅವ? ಅಯ್ಯೋ ಬರೇ ರೊಟ್ಟಿ, ಪುಂಡಿ ಸೊಪ್ಪು, ಕೋಲಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು ಅಂತದೆಲ್ಲ ತಿಂದು ಬಾಳೆ ಮಾಡಿದ್ವಿ. ಒಂದ್ ರೊಟ್ಟಿ ಮ್ಯಾಲೆ ಹೆಚ್ಚು ಕಟ್ಕೊಂಡು ಹೋಗ್ತಿದ್ದಿಲ್ಲ, ಅವ್ ಗಡಗಡ ಓಡಾಡು ಹಂಗ ಕಟ್ಕೊಂಡು ಹೋಗಿಲ್ಲ, ಊರ್ ತಡ ಎತ್ತಡ ತಿಂದ್ಕತ್ ಹೋಗ್ಬಿಡ್ತಿದ್ವಿ ಮಗನಕ್ಕ. ದಾರ್ಯಾಗ ತಿಂದು ಹೋಗ್ತಿದ್ವಿ. ಇವಾಗ ಎಷ್ಟು ಕಟ್ಕೊಂಡ್ ಬರ್ತಾರ, ಓ ಅನ್ನ ರೊಟ್ಟಿ ಎಲ್ಲ ತರ್ತಾರೆ. ಇವಾಗ ಬೇಸ್ ಕುಂತ್ಕೊಂಡು ಉಂಡು ಉಳ್ದದ್ದು ಅಲ್ಲೇ ಸುರಿ ಬರ್ತಾರೆ. ನಾವು ಅವಾಗ ಎಲ್ಲಿ ಒಂದ್ ರೊಟ್ಟಿ ಎರಡು ರೊಟ್ಟಿ ಕಟ್ಕೊಂಡು ಹೋಗೋದು, ಬೇಗ ಒಂದ್ ಹೊತ್ತಿ ಉಣ್ಬೇಕಂದ್ರೆ ಬುತ್ತಿಲ್ದಾರ ಗಂಗ್ ಹೋಗ್ಬಿಡ್ತಿದ್ರು ದೂರ ಪಾಪ. ಏನ್ ಮಾಡು, ಯಾವ ಬಾರ ಒಂದ್ ತುತ್ತಿನ ಬಾರ ಅಂತ ಕರಿತಿದ್ವಿ. ಬುತ್ತಿಲ್ದಾರ ಬುತ್ತಿಲ್ದನು ಬರುವಂತ ಜನ ಇದ್ರು. ಉಣ್ರಿ ಬರ್ತಿದ್ರು ಅವಾಗ ಹಂಗ ಕಷ್ಟ. ಅವಾಗ ಫಸ್ಟ್ ಬಂದಾಗ ನಮ್ಮ ಅತ್ತೆ ಮಾವನ ತಾಗ ಬಾಳೆ ಮಾಡ್ಬೇಕಾದ್ರೆ ಬರೀ ರಾತ್ರಿಂದ ಊಟ ನಮ್ದು ನಿಮ್ದು ನಮ್ದು. ನಮ್ಮ ಅತ್ತೆ ಅಂತದ್ಲ್ರಿ ಪಾಪ, ನಮ್ಮ ಅತ್ತೆ ನಾನಿಬ್ರು ಕಳಕ್ ಹೋಗ್ಬೇಕು, ಇವ್ ಮಂದಿಗೆ ಅಡಿಗೆ ಹಾಕ್ಬೇಕು. ಕಳಕ್ ಹೋಗಿ ಬಂದು ಅವ್ನ ಜೋಳ ತರ್ತಿದ್ವಿ ಆಗಿಂದಾಗ ಇಸ್ಕೊಂಬಂದು ಕೂಲಿ, ಅದನ್ನ ಬೀಸ್ಕೊಂಡ್ ಬರ್ತಿದ್ವಿ ಅಲ್ಲಿ ಜನಕ್ಕೆ ಹೋಗಿ. ಅಷ್ಟು ಮಾಡಿಬಿಡು, ಅಷ್ಟು ಉಂಡ್ಬಿಟ್ರೆ ಅತ್ತಂತದ್ಲು, ಒಂದ್ 4 ರೊಟ್ಟಿ ಇಷ್ಟು ತೆಗಿತಿದ್ ನಾನು. ಅಂದ್ರೆ ಅವಾಗ ಅವತ್ತಿನ ಕೂಲಿನೇ ಅವತ್ತಿನ ಊಟ, ಅವತ್ತಿನ ಕೂಲಿ ಅವತ್ತಿನ ಊಟ. ಅವಾಗ ಎಷ್ಟತ್ತಿದ್ರ ಕೂಲಿ ಇಸ್ಕೊಂಬರ್ಬೇಕು, ಜೋಳಕ್ಕೆ ಅಂಗಡಿಗೆ ಹೋಗ್ಬೇಕು ನಾವು. ಹಲಗಿ ನಿಂಗಮ್ಮ ಹಾಡೋದ್ರಾಗೂ ಫೇಮಸ್ ಅಂತೆ. ನಿಮ್ಗೆ ಮರಿಯಮ್ನಳ್ಳಿಯಲ್ಲೆಲ್ಲ ಹಾಡನ್ನ, ಈ ಜನಪದ ಹಾಡುಗಳೆಲ್ಲ ಹಾಡ್ತೀರಿ ಅಂತ ಸನ್ಮಾನ ಮಾಡಿದ್ದಾರೆ. ಯಾವ್ದಾದ್ರು ಒಂದು ಹಾಡು ಸ್ವಲ್ಪ ನಮ್ಮ ಕೇಳುವರಿಗೆ ಕೇಳಿಸಿ. ಎತ್ತಲೆ ಗೋಣೆ ಅಡ ಬಾಲ ಗಡಿ ದೊರಗ ಸುರುಟ ಸುರುಟ ಪುರದ ಸುರುಟ ಪಲ್ಲಕ್ಕಿ ಚೇಜೆ ನೂರಂದು ಕಾಮಾರಿಕೆ ನಡೆಸುವ ಹೆಗ್ಗಡಿ ಬಸವನ ತೆಕ್ಕೆಗಳು ಬೇದೆ ಉತ್ಸಯ ನೋಡಿ ಮಂದಿಯ ಎದ್ದೆತ್ತು ಮರುಬಾಲ ತೆರಳಿತು ಒಡಿಯ ನಿನ್ನಾಣ್ಯಾಗ ಮುಡಿಬಾಗಿ ಶರಣಂದೇ. ಇಂತ ಪಾಡದಾರಿ ಗುಂಟ ಪಂಪದ್ರೆಯರಪ್ಪಾಗ ಪರಶೆಗೆ ಸವನುಂಟ ಸಾವಿರದ ನಿಧಿ ಒಳಗ ಅರ್ಧ ಮಕ್ಕಳೆತ್ತಿಗೆಂದು ಪಂಚಾಂಗ ಕಟ್ಟಿಗೆಂದು ಸಾಲ ಮಂಟಮದಾಗ ಸಣ್ಣ ಬಣ್ಣಗಳಲ್ಲ ಒಂದು ವಾರಗಳಲ್ಲ ಮೈ ತುಂಬಿಟ್ಟಾಗಂದು ನಗಮಕದ ನೆಲ್ಲೇರು ನಾರಿ ಜನಕ್ಕೇರು ಹಂಪಮ್ಮಾಗ ಕರುಣ ಮದ್ದುಣು ಮಾಡೋ ನೆತ್ತೇರಿನ ಸುತ್ತ ಬೆಲ್ಲ ಸೂರಿ ಮಾಡೋನೆ ಮಾತಂಗ ನೀರಿ ರಥವ ಸಾಗಿಸಿ ಕೊಡೋನೆ ಇಂದಿಗೆ ನಮ್ಮದು ಕರ್ಮ ನಿರ್ಮಾಣ ಆಗಲೇ. ಇಂತ ಪಾಡದಾರಿ ಗುಂಟ ಪಂಪ ದ್ರೇಯರ ಪಗ ಪರಸೆಗೆ ಸವನುಂಟ ಸಾವಿರದ ನಿಧಿ ಒಳಗ ಪಂಪ ವಿರೂಪಾಕ್ಷೇಶ್ವರನ ಕೊಂಡಾಡಿದ್ರಿ. ನಿಮ್ಗೆ ಇವೆಲ್ಲ ಹಾಡುಗಳು ಹೆಂಗ್ ಕಲ್ತ್ರವ? ಎಷ್ಟೊಂದು ನೆನಪುಗಳು ಇಟ್ಕೊಂಡಿದ್ರಿ? ನಮ್ಮ ಅವನವ್ರು ಆಡ್ತಿದ್ರಿ, ನಮ್ಗೆ ಅವನ್ ಕಲ್ತ್ಕೊಂಡಿವ್ ನಾವು. ನಿಮ್ಮ ಹಾಡನ್ನ ಕೇಳಿ ಎಲ್ಲೆಲ್ಲಿ ನಿಮ್ಗೇನಾದ್ರು ಬಹುಮಾನ ಪ್ರಶಸ್ತಿ ಈ ತರದ ಬಂದವ? ಮರಮ್ನಳಗೊಂತಾಳು ಅವತ್ ಸನ್ಮಾನ ಆಗೈತಿ, ಒಂದು ದಿನ ಪ್ರಶಸ್ತಿ ಅಂತ ಕೊಟ್ರಿ ನಿಮ್ಗೆ. ನಿಮ್ ಜೊತೆಗೆ ಹಾಡೋರೆಲ್ಲ ಇನ್ನೂ ಗಟ್ಟಿಯಾಗಿದ್ದಾರೆ? ಗಟ್ಟಿಯಾಗಿದ್ದಾರೆ. ಅವ್ರು ಯಾವ್ಯಾವ ಹಾಡುಗಳನ್ನೆಲ್ಲ ಹಾಡ್ತೀರಮ್ಮ? ನಾವು ದೊಡ್ಡ ಕಥೆಗಳೆಲ್ಲ ಹಾಡ್ತೀರಾ? ದೊಡ್ಡ ದೊಡ್ಡ ದೇವ್ರ ಕಥೆಗಳು, ಇದು ದೌರ್ಮೂರ್ದ ಆಡ್ತು, ಮತ್ತೆ ಸೂಲಿಯಲ್ಲಿಂದ ಆಡ್ತು, ಕೆಂಚಮ್ಮಂದ ಆಡ್ತು, ಅವ್ ನಾಲ್ಕು ಆಡ್ತಾರೆ. ನಾಲ್ಕು ಹಾಡು ಆಡ್ತು. ನಿಮ್ಗೆಲ್ಲಾರ ಕರ್ಸ್ತಾರ? ಮಳೆ ಗಿಳೆ ಬರ್ದಿದ್ರೆ ಹಾಡು? ಮಳೆ ಬರ್ಲದ್ರ ನಾವ್ ಈಗ್ನರು ಯಾರು ಕರ್ಸ್ತಾರ? ಅವಾಗ ಎಲ್ಲ ನಾವ್ ಬರೀ ನಮ್ ಕೇರಿ ತುಂಬಾ ಮತ್ತೆ ಊರಾಗ ಕೂಡ ಆಡಿವ್ ನಾವು. ಮಳೆ ಬರ್ಲದ್ ಕೇಸ್ ಎಲ್ಲ ಒಲ್ಲಿ ಆಡ್ತಿದ್ವಿ. ಅವ್ ಹಿಂಗ ಆಡಕ್ ಹೋಗ್ತಿರಲ್ಲ, ಏನ್ ಕೊಡ್ತಾರ ನಿಮ್ಗೆ? ಏನು ಕೊಡ್ತಿದ್ರು? ಯಾರು ರೊಕ್ಕ ಕೊಟ್ಟಿರಲ್ಲ, ಏನು ಅವ್ರ ಕೈಯಾಗಿದ್ದು ಎಲ್ಲಾರು ಹಾಕ್ತಿದ್ರು. ಅದ್ ನೆನ್ಸ್ಕೊಂತಿದ್ವಿ ನಾವು. ಅವಾಗಿನ ಕಾಲಕ್ಕೆ ರೂಪಾಯಿ ಎಂಟಾಣಿ ಮಸ್ತ್ ಅಲ್ಲ ಅವಾಗಿನ ಕಾಲ. ಈಗ ಯಾರು ಆಡ್ಸೋದಲ್ರಿ? ಏನ್ ನಾಳಿದ್ರು ಶಿವರಾತ್ರಿ ದಿನದಿಂದ ನಮ್ಮ ಓಣ್ಯಾಗಂದೆ ಆಡ್ತೀವಿ ನಾವು. ಶಿವರಾತ್ರಿ ಶಿವರಾತ್ರಿಗೆ ಆಡ್ತೀವಿ. ಈ ವಾರ ಮಂಗಳವಾರ ಶುಕ್ರವಾರ ಹೆಣ್ಣು ಗುಡಿ ಮುಂದೆ, ಹೆಣ್ಣು ದೇವ್ರ ಗುಡಿ ಮುಂದೆ ಯಾವಾಗ ಒಂದು ಅವ್ರಾಗಿ ಅಲ್ಲಿ ದುರ್ಗಮ್ಮನ ತಕ್ಕ ಕರೆದ್ರ ಆಡ್ತು, ಮತ್ತೆ ಇಲ್ಲಿ ಕಾಳಮ್ಮನ ಕಾರ್ತಿಕ್ ಇರ್ತೈತೆ ಅಲ್ಲ ಅವತ್ತು ಆಡ್ತು, ಮತ್ತೆ ಚಿಮ್ನಳ್ಳಿ ಬರ್ತಾಳಲ್ಲ ಅಲ್ಲಿಗೆ ಹೋಗಿ ಆಡ್ತು. ಈ ವರ್ಷ ಬರೀ ಹೋಗ್ಲೇ ಇಲ್ಲ, ಬರೀ ನಮ್ಮ ಒಲೆ ಮನೆನ ಬಂದ್ಬಿಟ್ರು. ಆವಾಗ ಇಬ್ರು ದೊಡ್ಡವರಾಗಿದ್ರು, ಮುದ್ದೆ ಹೋಗೋದಿಲ್ಲ, ನಾವು ಹೋಗೋದಿಲ್ಲ, ನಾವು ಹೋಗೋದಿಲ್ಲ. ಚಿಮ್ನಳ್ಳಮ್ಮ ಅಂದ್ರೆ ಯಾವ ದೇವ್ರ ಅದು? ಇದು ಚಿಮ್ನಳ್ಳಮ್ಮ ಕುದುರೆ ಹಿಡ್ಕೊಂಡ್ ಬರ್ತಾರಲ್ಲ ಅವ್ರೆ ಚಾಕೆ ಚಿಮ್ನಳ್ಳಮ್ಮ ಅಂತಾರೆ. ಚೇಜಮ್ಮ ಚಿಮ್ನಳ್ಳಮ್ಮ ಅಂತ ನಾವು. ದುರ್ಗಮ್ಮ ದುರ್ಗಮ್ಮ ಕೆಸರು, ಚಿಮ್ನಳ್ಳಿ ದುರ್ಗಮ್ಮ ಅಂತಾರೆ. ಚಿಮ್ನಳ್ಳಿ ದುರ್ಗಮ್ಮನ ಮೇಲೆ ಒಂದ್ ಸಣ್ಣ ಹಾಡು ಹೇಳಿ. ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹರಿಯಳಕ ನನ್ನ ಅರದೆ ಹೋಗಿದ್ದಾಳೆ ಅರವತ್ತ ಡೊಳ್ಳೆ ನೋಡಸುತ್ತ, ಹೇಳವ ಮಜ್ಜನ ಕೋಗೋವೆ ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗೋವೇ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಅರವತ್ತ ಏಡೊಳ್ಳ ನುಡಸುತ್ತ ದುರ್ಗಮ್ಮ ಹರದಿ ಒಂಟಾಳೆ ಅಜ್ಜಾಲದಿಗೆ, ಹೇಳವ ಮಜ್ಜನ ಕೋಗುವೆ ಹೇಳವ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹೇಳವ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡು, ನಿಂತು ಅಳ್ಳಕ ನನ್ನ ಕೆಂಚಿ ಹೋಗೈದಾಳೆ ಕಂಚೆ ನಡೊಳ್ಳೆ ನೋಡಸೋತ, ಹೇಳೋ ಮಜ್ಜಣ ಕೋಗುವೆ ಹೇಳೋ ಮಜ್ಜಣ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಕಂಚೆನ ಎಡೊಳ್ಳೆ ನೋಡಸೋತ ದುರ್ಗಮ್ಮ ಸಂಪಣ್ಣಂಟಾಳೆ ಅಜ್ಜಾಲದಿಗೆ, ಹೇಳೋ ಮಜ್ಜಣ ಕೋಗುವೆ ಹೇಳವ ಮಜ್ಜನ ಕೋಗುವೆ ಗಂಗೆ ದಡದಲ್ಲಿ ಶಿವ ಪೂಜೆ ಮಾಡುವೆ, ಹಡಿಯ ಗಲ್ಲ ಮೇಲ ಗಲ್ಲ ಗದ್ದೆ ಗಲ್ಲ ಗಚ್ಚನ ಗುಡಿಯನಂದ ಭವನಿ ಮಲ್ಲಿಗೂವಕ್ಕಿ ಗಂಟ ಉಗ್ರಾಣದೊಳಗೆ ಓಕಳೆ ಕೊಂಡ ಗುರುಗೆ ತಕ್ಕ ಗುಡಿಯೇನಿಲ್ಲೇ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾಟೆಂಗಿ ನೊಂಬಳಿ ದರ್ಸನೆ, ಉಗಾದಿ ಹೋಗಿ ಶ್ರಾವಣ ಬಂತು ಊರೂರಲ್ಲ ಗೊತ್ತಿಲ್ಲದ್ದ ನೇಮಕ ತಕ್ಕ ನೆನಗಳಲೆ ಬಾಳಿ ಹಣ್ಣು ಬೆಲ್ಲ ದತ್ತ, ಹಂಗೈರೆ ಸಿಂಬರು ಹೊತ್ತೆಗೆ ಬಂದವು ಕಳೆಡುಮುಕರಂತೆ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾಟೆಂಗಿನೊಂಬಳಿ ದರ್ಶನೆ, ತೆಂಗಿನೊಂಬಳಿ ದರ್ಶನಂತೆ ಶಿವನ ಮೈ ಮೇಲನ ಮನ ರೂಪ ಕಾಲಿಗಾಕೆನ ಕಾಲ ಗಗ್ಗರೆ ನಡೆಗಾಕೆನ ಪಟ್ಟೆ ಉಡದರ ನೆತ್ತ ಮೇಲೆ ದುಂದರ ಮುತ್ತಿನ ತೋರ ಕಿಡಿಗಣ್ಣಾನೆ ಪಾಟಾಳ ಹನುಮ ಜಂಗಾಮರಲ್ಲಿ ಜಾಣನೆ, ಸಯ್ಯಪ್ಪನ ಮಾಟೆಂಗಿನೊಂಬಳಿ ದರ್ಶನೆ, ಅಡ್ಡ ನ್ಯಾಮದ ಹನುಮಾನಂತೆ ಗಿಡ್ಡ ನ್ಯಾಮದ ದಾಸರಂತೆ ಶಂಕೋ ಜಗಟೆ ಬಡವರಂತೆ ಮುಳ್ಳವಿನ ಮುಂದಿಡುವರಂತೆ ಅಂಗೈರೆ ಶಿಂಬರುವತ್ತೆಗೆ ಬಂದವು ಕಳೆದು ಕರೆಂತೆ ಜಂಗಾಮರಲ್ಲಿ ಜಾಣನೆ ಸಯ್ಯಪ್ಪನ ಮಾಟೆಂಗೆ ನಂಬೋಳೆ ದರ್ಶನ. ಆದ್ರೂ ಇನ್ನು ಗಟ್ಟಿ ಇದೆ ನಿಮ್ಮ ಧ್ವನಿ, ಗಟ್ಟಿ ಇದೆ, ಚೆಂದಾಗಿ ಹಾಡ್ತೀರಿ. ಅವಾಗ ಹೆಂಗ್ ಹಾಡ್ತಿದ್ರಿ? ಅವಾಗ ಅಷ್ಟು ಪದ ಆಡ್ತಿದ್ದೀರಿ ನಾವು. ಕಳೆದಕ್ಕೆ ಹೋಗ್ಬಿಟ್ರೆ ನಿಂತು ಬಿಟ್ರೆ ಸಾಕು ಬರೀ ಪದ. ಕಳೆದಲ್ಲೆಲ್ಲ ಎಂತ ಹಾಡು ಹಾಡ್ತೀರಿ? ಯಾವನ ನಮ್ಮ ಮನ್ಸಿಗೆ ಬಂದದ್ದು ಬಿಸಕಲ್ ಮೇಳು ಮತ್ತೆ ದೊಡ್ಡ ದೊಡ್ಡ ಪದಗಳು ಎರಡ್ ದಿನ ಹಾಡೋದು. ನಿಮ್ ಜೊತೆಗಿರೋರೆಲ್ಲ ಹಾಡ್ತಾರ ಕಳೆದಲ್ಲಿ? ಮತ್ತೆ ಇವ್ರು ಬರ್ತಾವ, ಇವ್ರು ಬಂದಿದ್ರಲ್ಲ ಅಂತಾರ ಬಂದ್ರ ಹಾಡ್ತಾನ ಇಲ್ಲದ್ರಿ ಎಲ್ಲ. ಈಗಿನ ಹೊಸಬ್ರೆಲ್ಲ ಕಲಿತಿದ್ದಾರೆ ಇಂತ ಹಾಡುಗಳು? ಇಂತ ಹಾಡು ಕಲಿಯೋದಲ್ರಿ ಅವ್ರು ಇವಾಗ. ಈಗ ಈಗ ಈ ಹಾಡು ಕಲಿಯೋದಲ್ಲ, ಅವ್ರು ಸಿನಿಮಾ ಹಾಡು ಕಲಿತಾರ. ನಿಮ್ಗೆ ಈ ಹಾಡುಗಳನ್ನ ಕಲಿಸಿದವ್ರು ಯಾರು? ನಮ್ಮ ಅವನಾರ ಹಾಡ. ನಿಮ್ಮ ಅವನಾರ? ನಮ್ಮ ಅವನಾರ ಹಾಡಿರ. ನಿಮ್ಮ ಅವನ ಹೆಸರೇನು? ಕೆಂಚಮ್ಮ. ಕೆಂಚಮ್ಮ ತಾರಾನಗರದ? ತಾರಾನಗರದ. ಅವ್ರು ಬೇಸ್ ಬರ್ತಿದ್ದ ಹಾಡುಗಳೆಲ್ಲ ಹಾಡು ಆಡ್ತಿದ್ರಿ. ನಮ್ಮವ್ವ ನಮ್ಮವನ್ ಮನೆ ಬಾಗ್ಲಾಗ ಆಯ್ತು, ನಮ್ ದಾಡಮ್ಮ ಅವ್ರಿಬ್ರು ಆಡ್ತಿದ್ರು. ಎಲ್ಲೆಲ್ಲ ಹಾಡ್ತಿದ್ರು ಅವರೆಲ್ಲ? ಅವ್ರು ಎಲ್ಲೆಲ್ಲ ಅದ ಗುಡಿ ಮುಂದೆ ಮತ್ತೆ ಹಿಂಗ್ ಮಳೆ ಹೋದಾಗ ಮತ್ತೆ ಹೊಲ್ಗೊಳಗ ಅವಾಗಲ್ಲಿ ಹಿಂಗಲ್ಲಿ ಹೋಗ್ತಿತ್ತಲ್ರಿ ಹಾಡಕ್ಕೆ. ಎಲ್ಲಿ ಒಳ್ಳೇದು ನಿಂಗಮ್ಮರೆ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ಕೂಲಿ ಕಾರ್ಮಿಕರಾಗಿ ನೀವು ಜೀವನ ಮಾಡ್ತಾ ಇದ್ರಿ, ಜೊತೆಗೆ ಕಲಾವಿದ್ರು ಹೌದು, ಜನಪದ ಹಾಡುಗಳನ್ನ ಸಾಕಷ್ಟು ತಲೆಯಲ್ಲಿ ತುಂಬಿಕೊಂಡಿದ್ರಿ, ನಾಲ್ಗೆ ಮೇಲೆ ಸಾವಿರಾರು ಹಾಡುಗಳಿದ್ದಾವೆ. ಈ ಅನುಭವಗಳನ್ನೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀಮತಿ ಹಲಗಿ ನಿಂಗಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇಂದಿನ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಆಲಿಸಿ ಕೃಷಿ ಗೀತೆ. ಮೀರಿಸಿ ಮೀರೇ ನಮ್ಮೂರ್ ಕೆರೆ ಇದು ನಮ್ಮ